ಬಿಎಂ ರೋಹಿಣಿಯವರ ಆತ್ಮಕಥಾನಕ ಧಾರಾವಾಹಿ ದೀಪದಡಿಯ ಕತ್ತಲೆ, ಅಧ್ಯಾಯ 9. ಮನಸ್ಸಿ ಜನ ಮಾಯೆ. ಕಳೆದ ಶತಮಾನದ ಪೂರ್ವಾರ್ಧದಲ್ಲಿ ಬಿಕರ್ನಕಟ್ಟೆಯಲ್ಲಿ ಗಾಡಿಗಳ ಸುಂಕ ವಸೂಲಿ ಮಾಡುವ ಒಂದು ಕಟ್ಟೆ ಇತ್ತು. ಗೇಟಿನ ಕೊಗ್ಗಣ್ಣ ಎಂಬವರಿಗೆ ಈ ಅಧಿಕಾರವಿತ್ತು. ಅಧಿಕಾರ ಮತ್ತು ಸಂಪತ್ತು ಇದ್ದರೆ ಊರಿನಲ್ಲಿ ಗೌರವ ತಾನಾಗಿಯೇ ಬರುತ್ತದೆ ಅಲ್ಲವೇ? ಅದರ ಜೊತೆಯಲ್ಲಿ ಸ್ವಲ್ಪ ಗೂಂಡಾಗಿರಿ, ಪೊಲೀಸ್ ಕೇಸೆಲ್ಲ ಇದ್ದರೆ ಕೇಳಬೇಕೇ? ಪರವೂರಲ್ಲೂ ಗೌರವ ಪ್ರಸಿದ್ಧಿ ಲಭಿಸುತ್ತಿತ್ತು. ಅಂತಹ ಪ್ರಸಿದ್ಧಿಯ ಕಾಲದಲ್ಲಿ ಅವರ ಆಸರೆ ಬಯಸಿ ಬರುವವರಿರುವುದು ಸಹಜ ತಾನೇ. ದೊಡ್ಡ ಮೊಗಸಾಲೆ ಇದ್ದ ಮಾಳಿಗೆಯ ಮನೆಯಲ್ಲಿ ಬಂಧುಗಳು ಆಳು ಕಾಳುಗಳಿಂದ ತುಂಬಿ ಸದಾ ಗಲಗಲ ಸದ್ದು ಮಾಡುತ್ತಿತ್ತು. ಅವರ ಗಂಡು ಮಕ್ಕಳಿಬ್ಬರೂ ವಿದ್ಯಾವಂತರಾಗಿ ಸರಕಾರಿ ನೌಕರಿಯಲ್ಲಿದ್ದರು. ಮಗಳನ್ನು ಬೋಳಾರದ ಕಟ್ಟೆಮನೆಯ ಕೊರಗಪ್ಪ ಎಂಬವರಿಗೆ ಮದುವೆ ಮಾಡಿಕೊಟ್ಟರು. ಈ ಕೊರಗಪ್ಪ ಅವರು ನಮ್ಮ ಸಮುದಾಯದಲ್ಲಿ ಮೊತ್ತ ಮೊದಲು ವಕೀಲರಾಗಿ ಬೇರೆ ಬೇರೆ ಕಡೆಗಳಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಕೀರ್ತಿ ಗಳಿಸಿದ್ದರು. ಆಗತಾನೇ ಹಿಂದುಳಿದ ಸಮುದಾಯ ಶಿಕ್ಷಣದ ಸಂಮೋಹಿನಿಗೆ ಒಳಗಾಗಿತ್ತು. ಶಿಕ್ಷಕ, ನರ್ಸ್, ಕ್ಲಾರ್ಕ್ ಮುಂತಾದ ಉದ್ಯೋಗಗಳು ಇವರನ್ನು ಬಾಗಿಲು ತೆರೆದು ಸ್ವಾಗತಿಸುತ್ತಿತ್ತು. ಡಾಕ್ಟರು, ವಕೀಲ ಮುಂತಾದ ಹುದ್ದೆಗಳನ್ನು ಪಡೆಯುವುದು ಈ ಹಿಂದುಳಿದ ವರ್ಗದವರಿಗೆ ಅಷ್ಟು ಸುಲಭವಿರಲಿಲ್ಲ. ಆದರೂ ಕಟ್ಟೆಮನೆಯ ಕೊರಗಪ್ಪನವರು ಮದ್ರಾಸಿನಲ್ಲಿ ವಕೀಲ ವೃತ್ತಿ ಕಲಿತು ಬೇರೆ ಬೇರೆ ಜಿಲ್ಲೆಗಳ ಕೋರ್ಟುಗಳಲ್ಲಿ ಜಡ್ಜ್ ಆದದ್ದು ವಿಶೇಷ. ಗೇಟಿನ ಕೊಗ್ಗಣ್ಣನ ಆರ್ಥಿಕ ಗಟ್ಟಿತನವು ಮಗಳಿಗೆ ಈ ಸುಶಿಕ್ಷಿತ ವರನನ್ನು ಪಡೆಯಲು ಸಾಧ್ಯವಾಯಿತು. ಬಂಧು ಬಳಗ ಪರಿವಾರ ಹೆಚ್ಚಾಗುತ್ತಾ ಬಂದಂತೆಲ್ಲ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನ ನಡೆದೇ ಇತ್ತು. ಜೊತೆಗೆ ನಾನಾ ರೀತಿಯ ಒಳ್ಳೆಯ ಮತ್ತು ಕೆಟ್ಟ ಹವ್ಯಾಸಗಳು, ಚಟಗಳು ಆ ಮನೆತನದ ಪ್ರತಿಷ್ಠೆ ಕುಸಿಯುವಂತೆ ಮಾಡಿತು. ಕೂಡಿಟ್ಟ ಹೊನ್ನು ಎಷ್ಟು ಕಾಲ ಬಂದಿತು? ಇವರ ಕಾಲದ ಬಳಿಕ ಆ ದೊಡ್ಡ ಮನೆಯು ಸಾಲಗಾರರ ವಶವಾಗಿ ಬಳಿಕ ಸಣ್ಣ ಮನೆಯಲ್ಲಿ ಹಿರಿಯ ಮಗ ವಾಸ ಮಾಡತೊಡಗಿದ. ಆ ಸಮಯದಲ್ಲಿ ಎಲ್ಲೋ ದೂರದ ಹಳ್ಳಿಯ ವಿಧವೆಯೊಬ್ಬಳು ತನ್ನ ಮಕ್ಕಳ ಜೊತೆಗೆ ಆ ಮನೆಗೆ ಆಶ್ರಯ ಬೇಡಿ ಬಂದಳು. ಆರ್ಥಿಕ ಸ್ವಾವಲಂಬನೆ ಇಲ್ಲದ ಆ ಕಾಲದಲ್ಲಿ ಗಂಡ ಸತ್ತರೆ ಬೀದಿಗೆ ಬೀಳುವ ಪರಿಸ್ಥಿತಿ. ತವರು ಮನೆಯಲ್ಲಿ ಕರೆದು ಆಧರಿಸುವವರಿದ್ದರೆ ಪುಣ್ಯ, ಇಲ್ಲದವರ ಸ್ಥಿತಿ ಹೀಗೆ. ಯಾರಾದರೂ ಶ್ರೀಮಂತರ ಮನೆ ಬಾಗಿಲು ಬಡಿದು ಆಶ್ರಯ ಪಡೆದು ಅವರ ಮನೆಯ ಚಾಕರಿ ಮಾಡಿ ಜೀವನ ನಡೆಸಬೇಕಿತ್ತು. ಹೀಗೆ ಬಂದ ತನ್ನ ಮಕ್ಕಳಿಗೆ ಒಂದು ಭದ್ರ ನೆಲೆ ಕಂಡದ್ದು ಗೇಟಿನ ಕೊಗ್ಗಣ್ಣನ ಮಗ ಸುಂದರಣ್ಣನ ಮನೆಯಲ್ಲಿ. ಗಂಡು ಮಕ್ಕಳು ಆಗತಾನೇ ಪ್ರಾರಂಭವಾದ ಬೀಡಿ ಉದ್ಯಮದಿಂದ ಬದುಕಿನ ದಾರಿಯನ್ನು ಕಂಡುಕೊಂಡರು. ಹೆಣ್ಣು ಮಕ್ಕಳು ತಾಯಿಯ ಜೊತೆ ಇದೇ ಮನೆಯಲ್ಲಿದ್ದರು. ಇವರಲ್ಲಿ ಸಣ್ಣವಳು 8ನೇ ತರಗತಿ ಕಲಿತು ಶಿಕ್ಷಕ ತರಬೇತಿ ಪಡೆದು ಶಿಕ್ಷಕ ವೃತ್ತಿಯನ್ನು ಗಳಿಸಿದಳು. ಗೋಧಿ ಮೈಬಣ್ಣದ ಈ ಚಿಗುರು ಕಂಗಳ ಚೆಲುವೆಯ ನಯ ವಿನಯದ ಮಾತು, ಸಹನೆ, ಹೊಂದಾಣಿಕೆಯ ಸ್ವಭಾವ, ಮುಗ್ಧ ಮನಸ್ಸು ಎಲ್ಲವೂ ಅವಳನ್ನು ಗುಂಪಿನಲ್ಲಿ ಪ್ರತ್ಯೇಕವಾಗಿ ಗಮನಿಸುವಂತೆ ಮಾಡುತ್ತಿತ್ತು. ಕ್ರಮೇಣ ಅಕ್ಕಂದಿರಿಗೂ ಮದುವೆಯಾಯಿತು. ಈ ಚೆಲುವೆಯನ್ನು ಬಯಸಿದ ವರಗಳು ಬಂದರು. ಆದರೆ ಸುಂದರಣ್ಣ ಸಮ್ಮತಿಸಲೇ ಇಲ್ಲ. ಆಗಲೇ ಮದುವೆಯಾಗಿ 3 ಮಕ್ಕಳ ತಂದೆಯಾಗಿದ್ದ ಸುಂದರಣ್ಣ ತನಗಿಂತ ಸುಮಾರು 25 ವರ್ಷ ಚಿಕ್ಕವಳಾದ ಈ ಚೆಲುವೆಯ ಮೋಹಕ್ಕೆ ಸಿಲುಕಿಬಿಟ್ಟು ಅವಳನ್ನು ಒಲಿಸಿಕೊಂಡರು. ಇದನ್ನು ಕಂಡು ಕಟ್ಟಿಕೊಂಡ ಹೆಂಡತಿ ಮನೆ ಬಿಟ್ಟು ಮಕ್ಕಳನ್ನು ಕರೆದುಕೊಂಡು ತವರಿಗೆ ಹೋದಳು. ಮನಸ್ಸಿಜನ ಮಾಯೆ ಏನೆಲ್ಲ ಮಾಡುತ್ತದೆಂದು ಹೇಳಲಾಗದಲ್ಲವೇ? ಈ ಚೆಲುವೆಯು ತನಗೆ ಆಶ್ರಯ ಕೊಟ್ಟು ವಿದ್ಯೆ ನೀಡಿದ ರಕ್ಷಕನಿಗೆ ಶರಣಾದಳು. ಋಣಭಾರಕ್ಕೆ ಮಾತ್ರ ಬಾಗಿದಳೆನ್ನಲಾಗದು, ಇವಳೊಳಗೂ ಆ ಕೆಮಿಸ್ಟ್ರಿ ಕೆಲಸ ಮಾಡಿರಬೇಕು. ಇದರಿಂದ ಹಾದಿಬೀದಿಯ ಚಾಲಿ ಪೋಲಿಗಳಾರೂ ಇವಳನ್ನು ಕಣ್ಣೆತ್ತಿ ನೋಡದಂತಹ ವಾತಾವರಣ ಸೃಷ್ಟಿಯಾದದ್ದಂತೂ ಸತ್ಯ. ಇವಳಿಗೆ 25-30 ವರ್ಷ ದಾಟಿದ ಮೇಲೆ ಆಕೆ ಈ ಮುಳ್ಳು ಬೇಲಿ ಆಚೆಗೆ ಜಿಗಿಯುವ ಪ್ರಯತ್ನ ಮಾಡಿದಳು. ಮಾಸ್ಟರ್ ವಿಠಲ್ ಅವರಲ್ಲಿ ನೃತ್ಯ ಕಲಿಯಲು ಪ್ರಾರಂಭಿಸಿದಳು. ಕಲಿಯಬೇಕೆಂಬ ಹಠವೊಂದು ಬಿಟ್ಟರೆ ಆಕೆಯಲ್ಲಿ ಬೇರಾವ ಅರ್ಹತೆಯೂ ಇರಲಿಲ್ಲ. ಶಾಲೆ ಮತ್ತು ಮನೆಯಿಂದ ಆಚೆಗೆ ದೃಷ್ಟಿ ಹಾಯಿಸಲು ಸಾಧ್ಯವಿಲ್ಲದ ಕೋಟೆಗೆ ಆಕೆ ಆಗತಾನೆ ಸಣ್ಣ ಬಾಗಿಲು ನಿರ್ಮಿಸಿದಳು. ಅವಳ ಆಸಕ್ತಿಯ ವಲಯ ವಿಸ್ತಾರವಾಯಿತು. ಮಿನುಗುತ್ತಾರೆ ಕಲ್ಪನಾ ಜೊತೆಗೆ ಮನೆಯಲ್ಲಿ ಕೆಲವು ಕಾರ್ಯಕ್ರಮಗಳಿಗೆ ಅಭ್ಯಾಸ ಮಾಡುತ್ತಿದ್ದುದನ್ನು ಕಂಡವಳು ನಾನು. ಆಗ ನೃತ್ಯಕ್ಕೆ ಹಾಡಲು ಸಾಧ್ಯವೇ ಎಂದು ನನ್ನಲ್ಲಿ ಕೇಳಿದ್ದೂ ಉಂಟು. ದೇವಸ್ಥಾನದಲ್ಲೇ ಹಾಡಲು ಬಿಡದ ನನ್ನ ಅಪ್ಪ ಇನ್ನು ನೃತ್ಯ ಕಾರ್ಯಕ್ರಮಕ್ಕೆ ಹಾಡಲು ಬಿಟ್ಟಾರೆಯೇ ಎಂದು ತಳ್ಳಿಬಿಟ್ಟಿದ್ದೆ. ಬಿಡಿ, ಅದು ಆಗದ ಮಾತು. ಈಕೆ ಶಿಕ್ಷಕ ವೃತ್ತಿಯ ಜೊತೆಗೆ ಈ ನೃತ್ಯ ಕಲೆಯನ್ನು ಕಲಿತದ್ದು ಅವಳ ಬಾಳಿನ ಬರಡುತನಕ್ಕೆ ಹಸಿರು ಹೊದಿಸಿದಂತಾಯಿತು. ಮನಸ್ಸಿನ ಕಾಲಿತನದಲ್ಲಿ ಹೊಸ ಭರವಸೆಯ ಅಣತೆಗಳನ್ನು ಹಚ್ಚಿದಂತಾಯಿತು. 100 ಶಿಷ್ಯರನ್ನು ತಯಾರುಗೊಳಿಸಿದ್ದಲ್ಲದೆ ಊರು ಪರವೂರುಗಳಲ್ಲಿ 1000 ಕಾರ್ಯಕ್ರಮಗಳನ್ನು ನೀಡುತ್ತಾ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಳು. ಒಂದು ದಿನ ಸುಂದರಣ್ಣ ಹೃದಯಾಘಾತದಿಂದ ನಿಧನ ಹೊಂದಿದರು. ಅಲ್ಲಿಗೆ ತೆರಳಿದ ನನಗೆ ಅವಳ ರೋದನ ಚೀರಾಟ ಕೇಳಿ ದಿಗ್ಭ್ರಮೆಯಾಯಿತು. ಹೇಗೆ ಸಂತೈಸಬೇಕೆಂದೇ ತಿಳಿಯದೆ ಮೂಕಳಾದೆ. ಅವರೊಳಗಿನ ಸಂಬಂಧ ಅಷ್ಟು ಗಾಢವಾಗಿತ್ತೆ? ತನ್ನ ಬದುಕಿಗೊಂದು ಕಳಂಕ ಹಚ್ಚಿ ಹೋದನೆಂಬ ಆಕ್ರೋಶವು ಈ ರೀತಿ ಪ್ರಕಟವಾಯಿತೆ ಗೊತ್ತಿಲ್ಲ. ಈಕೆ ನೃತ್ಯ ಕಲಿಯುವಿಕೆಗೆ ಮುಂದಾದಾಗ ಅದರ ಪರಿಣಾಮದ ಕಲ್ಪನೆ ಸುಂದರಣ್ಣನಿಗಿರಲಿಲ್ಲ. ಕ್ರಮೇಣ ಹಗಲು ರಾತ್ರಿ ನೃತ್ಯಾಭ್ಯಾಸದಲ್ಲಿ ನಿರತಳಾಗಿ ದೂರ ದೂರುಗಳಲ್ಲಿ ಕಾರ್ಯಕ್ರಮಗಳೆಲ್ಲ ಸಂಯೋಜಿಸಲ್ಪಟ್ಟ ಮೇಲೆ ಅವರೊಳಗೆ ಶೀತಲ ಸಮರ ಉಂಟಾಗುತ್ತಿತ್ತೆಂದು ನನ್ನ ಅರಿವಿಗೆ ಬಂದಿತ್ತು. ಅಪ್ಪಣೆ ಸಿಕ್ಕಿದರೆ ಮಾತ್ರ ಹೊಸಲು ದಾಟುತ್ತಿದ್ದ ಆಕೆ ಕ್ರಮೇಣ ಅಪ್ಪಣೆಗಾಗಿ ಕಾಯದೆ ತನ್ನಿಷ್ಟದಂತೆ ನಡೆಯುವುದನ್ನು ಕಂಡು ಸುಂದರಣ್ಣ ಅಸಹಾಯಕತೆಯಿಂದ ಮೈಯೆಲ್ಲ ಪರಿಚಿಕೊಳ್ಳುವಂತಾಯಿತು. ಇವರನ್ನು ಕೈಹಿಡಿದ ಹೆಂಡತಿಯು ಶಿಕ್ಷಕಿಯಾದುದರಿಂದ ಗಂಡನ ಈ ಸಂಬಂಧದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮಕ್ಕಳ ಶಿಕ್ಷಣ ಮತ್ತು ಪೋಷಣೆಯಲ್ಲಿ ನಿರತರಾಗಿದ್ದರು. ಎಷ್ಟಾದರೂ ಇಂತಹ ಅಪ್ಪನ ಬಗ್ಗೆ ಮಕ್ಕಳು ಗೌರವವಿಟ್ಟುಕೊಳ್ಳುವುದು ಸಾಧ್ಯವೇ? ಹುಟ್ಟಿಸಿದವನು ಎಂಬ ಕಾರಣಕ್ಕೆ ಮಾತ್ರ ಎಂದಾದರೊಮ್ಮೆ ಬಿಕರ್ನಕಟ್ಟೆಯ ಈ ಮನೆಗೆ ಮಕ್ಕಳು ಬರುತ್ತಿದ್ದರು. ಅದು ಎಷ್ಟೋ ಸಲ ಅವರ ಮನ ಮುರಿಯುವಿಕೆಯ ಕಾರಣವೂ ಆಗಿತ್ತು. ಸುಂದರಣ್ಣ ಸತ್ತ ಮೇಲೆ ಆ ಮನೆಯು ಕಟ್ಟಿಕೊಂಡ ಮಡದಿ ಮಕ್ಕಳಿಗೆ ಸೆರಬೇಕು ತಾನೇ? ಇಲ್ಲಿಂದ ಸಣ್ಣ ಸಣ್ಣ ವಾದ ವಿವಾದಗಳಾಗಿ ಇಟ್ಟುಕೊಂಡವಳಾದ ಆಕೆ ಬದುಕಿರುವವರೆಗೆ ಆ ಮನೆಯಲ್ಲಿ ಇರಬಹುದು ಎಂದು ಮಡದಿ ಮಕ್ಕಳು ಒಪ್ಪಿಗೆ ಇತ್ತರು. ಸ್ವತಂತ್ರವಾಗಿ ಏನೂ ಮಾಡಲರಿಯದ, ಸ್ವತಂತ್ರವಾಗಿ ಯಾವ ನಿರ್ಧಾರವನ್ನು ಕೈಗೊಳ್ಳಲಾರದ ಆಕೆಯನ್ನು ಈಗ ಹಲವಾರು ಶಕುನಿಗಳು ಸುತ್ತುವರಿದರು. ಹೊಗಳಿಕೆಗೆ ಬೇಗನೆ ಕರಗುವ ಆಕೆ ತನ್ನ ಗಳಿಕೆಯ ಹಣವನ್ನು ಬಡ್ಡಿಯಾಸೆಗೆ ನಾಗೇಶನೆಂಬ ಹೊಸ ಉದ್ಯಮಿಗೆ ಕೊಟ್ಟು ಪಂಗನಾಮ ಹಾಕಿಸಿಕೊಂಡು ಪಾಠ ಕಲಿಯಬೇಕಿತ್ತು. ಹ್ಞೂ, ಮತ್ತೆ ಯಾರಾದರೂ ಪಂಚವರ್ಣದ ಮಾತುಗಳಿಂದ ಮೋಡಿ ಮಾಡಿದರೆ ಕೂಡಲೇ ಅವರಿಗೆ ಕೇಳಿದ್ದೆಲ್ಲವನ್ನು ಹಿಂದೆ ಮುಂದೆ ನೋಡದೆ ಕೊಟ್ಟೇ ಬಿಡುತ್ತಿದ್ದಳು. ಒಂಟಿ ಹೆಂಗಸರನ್ನು ಯಾಮಾರಿಸಲು ಸದಾ ಕಾಯುತ್ತಿರುವ ಒಂದು ಗುಂಪು ಇವಳನ್ನು ಸುತ್ತುವರಿದಿದೆ ಎಂದು ಎಚ್ಚರಿಸಿದರೂ ಆಕೆಗೆ ಬುದ್ಧಿ ಬರಬೇಕಾದರೆ ಇನ್ನಷ್ಟು ಆಘಾತಗಳು ನಡೆಯಬೇಕಾಯಿತು. ಅನುಚಿತ ಲಾಭದಾಸೆ ಹಾನಿಯ ಮುನ್ಸೂಚನೆಯಲ್ಲವೇ? ಇಂತಹ ಗೊಂದಲಮಯ ಪರಿಸ್ಥಿತಿಯಲ್ಲಿ ಆಕೆ ಇದ್ದಾಗ ಸ್ವಜಾತಿ ಬಾಂಧವನೂ ಆದ ಬಾಲಕೃಷ್ಣ ಅವಳ ಬದುಕಿನಲ್ಲಿ ಪ್ರವೇಶಿಸಿದ. ತುಳು ಕನ್ನಡ ನಾಟಕ ಕಲಾವಿದನು, ಚಲನಚಿತ್ರ ಕಲಾವಿದನೂ ಆದ ಆತ ನೃತ್ಯ ಕಲಿಯಲೆಂದು ಅವಳ ಮನೆಗೆ ಬಂದವ ಅವಳನ್ನು ಒಲಿಸಿಕೊಂಡು ಮದುವೆಯಾದ. ಆಕೆಗೂ ಮನಸ್ಸಿನ ದುಗುಡವನ್ನು ಕಳೆಯಲು, ಹೊರಗಿ ಸಾಂತ್ವನ ಪಡೆಯಲು ಒಂದು ತೋಳಿನ ಅವಶ್ಯಕತೆ ಇತ್ತು. ಈಕೆಯೇ ಅವನಿಗಿಂತ ವಯಸ್ಸಿನಲ್ಲಿ ದೊಡ್ಡವಳು. ಅದು ಇವರ ಮದುವೆಗೆ ಅಡ್ಡಿಯಾಗಲಿಲ್ಲ. ಇವಳ ಹಣದ ಮೇಲೆ ಕಣ್ಣಿಟ್ಟೇ ಮದುವೆಯಾದನೆಂದು ನಾವೆಲ್ಲ ಭಾವಿಸಿದ್ದೆವು. ಹಾಗಾಗಲಿಲ್ಲ, ಆಕೆಯನ್ನು ಪ್ರೀತಿಯಿಂದಲೇ ನೋಡಿಕೊಂಡ. ಅವನಿಗೂ ಕರೆದು ಕೇಳುವ, ಪ್ರೀತಿಸುವ ಜೀವವೊಂದು ಹತ್ತಿರದಲ್ಲಿರಬೇಕೆಂಬ ಆಶೆ ಇತ್ತು. ಹಾಗಾಗಿ ನನಗೆ ನೀನು, ನಿನಗೆ ನಾನು ಎಂಬಂತೆ ಕೆಲವು ವರ್ಷ ಜೊತೆಯಾಗಿ ಬಾಳಿದರು. ಆಕೆಗೂ ತಾನು ಯಾರೋ ಒಬ್ಬನ ಕೀಪ್ ಆಗಿ ಬದುಕುವುದಕ್ಕಿಂತ ಒಬ್ಬನ ಮಡತಿಯಾಗಿ ಬದುಕುವುದು ಹೆಚ್ಚು ಗೌರವವೂ ಸಂತೃಪ್ತಿಯ ವಿಷಯವೂ ಆಗಿತ್ತು. ಕೊನೆಗಾಲದವರೆಗೂ ಪ್ರೀತಿಯಿಂದ ನೋಡಿಕೊಂಡ ಅವನು ಆಕೆಯ ನಿಧನದ ಬಳಿಕ ಹೆಚ್ಚು ವರ್ಷ ಬದುಕಲಿಲ್ಲ. ಅವನು ಎಷ್ಟು ನೃತ್ಯ ಕಲಿತನೋ ಬಿಟ್ಟನೋ, ಆದರೆ ಆಕೆಯ ಕೊನೆಗಾಲವನ್ನು ಶಾಂತಿಯಿಂದ ಕಳೆಯುವಂತೆ ನೋಡಿಕೊಂಡದ್ದು ಮೆಚ್ಚಲೇಬೇಕಾದ ವಿಷಯ. ಹೆಣ್ಣಿಗೆ ಗಂಡು ಮಾಯೆಯಾಗಿ ಕಾಣುವಂತೆ ಗಂಡಿಗೆ ಹೆಣ್ಣು ಮಾಯವಾಗಿ ಕಾಣುವುದು ಲೋಕಧರ್ಮವೇ ಆಗಿದೆ. ಈ ಮಾಯೆ ಎಂಬುದು ಮನಸ್ಸಿನ ಆಸೆಯೇ ಆಗಿದೆ. ಮನಸ್ಸಿನೊಳಗೆ ಈ ಆಸೆಯನ್ನು ತುಂಬಿದೆ ಈ ಪ್ರಕೃತಿ. ಅದನ್ನು ತಪ್ಪು ಎಂದೋ ಕಳಂಕವೆಂದೋ ಟೀಕಿಸಲು ನಾವ್ಯಾರು? ನನ್ನ ಬಹುಕಾಲದ ಆತ್ಮೀಯ ಬಂಧುವಾಗಿ ನನ್ನ ಒಡನಾಟದಲ್ಲಿದ್ದ ಆಕೆ ಯಾರೆಂದು ನಿಮಗೂ ಗೊತ್ತಾಗಿರಬಹುದೇನೋ. ಆಕೆಯೇ ಡ್ಯಾನ್ಸರ್ ಸೀತಾ ಎಂಬ ಶ್ವೇತಾಂಬರಿ. ಅವಳನ್ನು ಬಿಳಿ ಸೀರೆಯ ಹೊರತಾಗಿ ನಾನು ಕಂಡದ್ದೇ ಇಲ್ಲ. ಬಣ್ಣದ ಸೀರೆಯಲ್ಲಿ ಅವಳನ್ನು ಕಾಣಬೇಕೆಂದು ನಾವು ಹಂಬಲಿಸಿದರೂ ಅದನ್ನು ತಿರಸ್ಕರಿಸಿ ಕೊನೆಯವರೆಗೂ ನಿಷ್ಕಲಂಕ ಮನಸ್ಸಿನ ಒಡತಿಯಾಗಿ ಬಾಳಿದ ಆಕೆಯ ಶಿಷ್ಯವರ್ಗದ ಮನದಲ್ಲಿ ಒಂದು ಶಾಶ್ವತವಾದ ಸ್ಥಾನವನ್ನು ಉಳಿಸಿ ಹೋಗಿದ್ದಾಳೆ. ಬಿ ಎಂ ರೋಹಿಣಿಯವರ ಆತ್ಮಕಥಾನಕ ಧಾರಾವಾಹಿ ದೀಪದಡಿಯ ಕತ್ತಲೆ ಅಧ್ಯಾಯ 9 ಮುಗಿಯಿತು. ಮುಂದುವರಿಯಲಿದೆ.